ನವಣೆಯಿಂದ ತಯಾರಿಸುವ ವಿವಿಧ ರೀತಿಯ ಆಹಾರ ಖಾದ್ಯಗಳು. ಭಾಗವಹಿಸುವ ತಜ್ಞರು ಡಾಕ್ಟರ್ ಸುಧಾದೇವಿ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು. ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಷಯ, ನವಣೆಯಿಂದ ಏನೆಲ್ಲ ಒಂದು ಆಹಾರ ಪದಾರ್ಥಗಳನ್ನು, ತಿನಿಸುಗಳನ್ನು ಅಥವಾ ಬೇಕರಿ ಪದಾರ್ಥಗಳನ್ನು ಮಾಡಬಹುದು ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಆಹಾರ ಸಂಸ್ಕರಣೆ ಮತ್ತು ಸಂಶೋಧನಾ ವಿಭಾಗದ ತಜ್ಞರಾದಂಥ ಡಾಕ್ಟರ್ ಸುಧಾ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಸುಧಾ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ನವಣೆಗೆ ಇತ್ತೀಚೆಗೆ ಸಾಕಷ್ಟು ಜನ ಭಾಳಷ್ಟು ಬೇರೆ ಬೇರೆ ತಿನಿಸುಗಳನ್ನು ಮಾಡ್ತಾ ಇದ್ದಾರೆ, ಬೇಡಿಕೆ ಬರ್ತಾ ಇದೆ. ನವಣೆಯ ಒಂದು ಮಾತು ಹೇಳಿ, ನವಣೆಯ ಒಂದು ಪೌಷ್ಟಿಕಾಂಶಗಳು ಏನಿರ್ತದೆ ಅದರಲ್ಲಿ? ಸರ್, ನವಣೆಯಲ್ಲಿ ನೀವು ಮೇಜರ್ ಆಗಿ ನಿಮಗೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಆಮೇಲೆ ಫೈಬರ್ ಕಂಟೆಂಟ್, ಕ್ಯಾಲ್ಶಿಯಂ ಮತ್ತು ಐರನ್. ಸೊ ಇದು ತುಂಬ ಜಾಸ್ತಿ ಇರೋದ್ರಿಂದ ನಿಮಗೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಆ ಮೇಜರ್ ಕನ್ಸಂಟ್ರೇಟ್ ಜಾಸ್ತಿ ಇರೋದ್ರಿಂದ ನಾವು ದಿನನಿತ್ಯ ಬಳಸುವ ಆಹಾರದಲ್ಲಿ ಈ ನವಣೆಯನ್ನು ಬಳಸ್ಕೋಬೋದು. ಮುಖ್ಯವಾಗಿ ನವಣೆಯಿಂದ ಏನೇನು ಬೇಕರಿ ಪದಾರ್ಥಗಳನ್ನು ಮಾಡಬಹುದು ಸರ್? ಮುಖ್ಯವಾಗಿ ಏನಂದ್ರೆ, ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರು ನಮ್ದು ದಿನನಿತ್ಯ ದಿನಚರಿಯು ಸ್ಟಾರ್ಟ್ ಆಗುತ್ತೆ. ಸೊ ಇವು ಅಕ್ಕಿಯಿಂದ ಮಾಡ್ತೀವಿ ನಾವು. ಸೊ ಅಕ್ಕಿಯನ್ನು ಬಳಸ್ಕೊಂಡ್ಬಿಟ್ಟು ನಾವು ದಿನಚರಿ ಸ್ಟಾರ್ಟ್ ಮಾಡೋದು, ನಮ್ಮ ಲೈಫ್ ಸ್ಟಾರ್ಟ್ ಮಾಡೋದು ಬೆಳಗ್ಗೆಯಿಂದ. ಸೊ ಆ ಅಕ್ಕಿಯ ಅನ್ನು ರಿಪ್ಲೇಸ್ ಮಾಡಿಬಿಟ್ಟು ನೀವು ಅಕ್ಕಿ ಎಲ್ಲೆಲ್ಲಿ ಬಳಸ್ತಿರೋ ಅದನ್ನ ನೀವು ನವಣೆಯನ್ನು ಬಳಸ್ಕೋಬಹುದು. ಸಪೋಸ್ ಇವಾಗ ನೀವೇನಂದ್ರೆ ಬೆಳಗ್ಗೆ ಎದ್ದು, ನಾವೆಲ್ಲ ಜಾಸ್ತಿ ನಾರ್ತ್ ಕರ್ನಾಟಕದವರೆಲ್ಲ ಇಡ್ಲಿ, ದೋಸೆ, ಉಪ್ಮಾ, ಅವಲಕ್ಕಿ, ಆಮೇಲೆ ಶಾವಿಗೆ, ಅವೆಲ್ಲನೂ ನಾವು ಬ್ರೇಕ್ಫಾಸ್ಟಲ್ಲಿ ತೊಗೊಳ್ತೀವಿ. ಉಪ್ಪಿಟ್ಟು, ಶಾವಿಗೆ ಆಗಲಿ, ಅಕ್ಕಿಯನ್ನು ಎಷ್ಟು ಒಂದು ಕಪ್ ಹಾಕಿರ್ತೀರ, ಒಂದು ಕಪ್ ಬದಲು ನಿಮಗೆ ಅರೌಂಡ್ 75% ನೀವು ನವಣೆ ಬಳಸ್ಕೊಂಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ, ಫುಲ್ಲು ಬೇಕು ಅಂದರೆ 100% ಹಾಕೋಬೋದು ನೀವು ನವಣೆಯನ್ನು. ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬೇಕು 50% ಹಾಕೋಬೋದು, ಇಲ್ಲ ಅಂದರೆ ನಿಮಗೆ ಇನ್ನೂ ಕಡಿಮೆ ಬೇಕು ಅಂದರೆ 25% ಹಾಕೋಬೋದು. ಬಟ್ ನವಣೆಯಿಂದ ನಿಮಗೆ ಚೆನ್ನಾಗಿರೋ ದೋಸೆನೂ ಬರುತ್ತೆ, ಇಡ್ಲಿನೂ ಬರುತ್ತೆ, ಉಪ್ಮಾನೂ ಬರುತ್ತೆ, ಆಮೇಲೆ ಅದರಿಂದ ಅವಲಕ್ಕಿನೂ ಮಾಡ್ತಾರೆ. ನವಣೆಯಿಂದ ಅವಲಕ್ಕಿನೂ ಬರುತ್ತೆ, ನಾವು ದಿನನಿತ್ಯನೂ ಅವಲಕ್ಕಿನೂ ಮಾಡ್ಬೋದು. ಈಗ ಲಂಚಿಗಾದರೂ ಅಷ್ಟೇ, ನಿಮಗೆ ಪುಲಾವು, ಆಮೇಲೆ ಸಮಟೈಮ್ಸ್ ನಾವು ಈಗ ಜಾಸ್ತಿ ಎಲ್ಲ ಬಿರಿಯಾನಿ ಅವೆಲ್ಲ ಮಾಡ್ತಾರೆ, ಬಿರಿಯಾನಿನೂ ಮಾಡ್ತಾರೆ. ಕೆಲವೊಂದು ಕಡೆ ಎಲ್ಲ ಹಲೀಮ್ ಎಲ್ಲ ಮಾಡ್ತಾ ಇದ್ದಾರೆ, ನವಣೆಯಿಂದನೇ ಹಲೀಮ್ ಮಾಡ್ತಾ ಇದ್ದಾರೆ. ಈವ್ನಿಂಗಲ್ಲಿ ಸ್ನ್ಯಾಕ್ಸಲ್ಲಿ ನೀವು ಚಕ್ಲಿ, ನಿಪ್ಪಟ್ಟು, ಈ ಥರ ನಾವೆಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಹುಡುಗರಿಗೆಲ್ಲ ತಿನ್ನಿಸ್ತೀನಿ. ಆಮೇಲೆ ಮೇಜರ್ ಆಗಿ ಏನಂದರೆ ಬ್ರೆಡ್ಡು, ಕೇಕ್ ಎಲ್ಲ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಮಕ್ಕಳು ತುಂಬ ತಿಂತಾರೆ. ಸೊ ಅಲ್ಲಿ ನೀವು ನವಣೆಯನ್ನು ಬಳಸ್ಕೊಂಬಿಟ್ಟು ನೀವು ಮಾಡ್ಕೋಬೋದು. ಸೊ ಅದೇ ಥರನೂ ರಾತ್ರಿನೂ ಊಟದಲ್ಲಿ ರೋಟಿ, ಚಪಾತಿನೂ ಮಾಡ್ಕೋಬೋದು ನವಣೆಯಿಂದ. ನೀವು ರಾತ್ರಿ ಡಿನ್ನರ್ಗೂ ಅದನ್ನ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಒಂದು ದಿನದಲ್ಲಿ ನೀವು 2 ಒಪ್ಪತ್ತಾದರೂ ನವಣೆ ಅಟ್ಲೀಸ್ಟ್ 1 ಕಪ್ ಆದರೂ ನೀವು ವ್ಯಾಲ್ಯೂ ಅಡಿಷನ್ ರೂಪದಲ್ಲಿ ತೊಗೊಂಡ್ಬಿಟ್ಟು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಅಂದರೆ ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಬಂದಾಗ ನವಣೆ ಬಿಸ್ಕೆಟ್ ಭಾಳಷ್ಟು ಬೇಡಿಕೆ ಬರ್ತಾ ಇದೆ, ಆಮೇಲೆ ನವಣೆ ಬ್ರೆಡ್ಡು ಭಾಳ ಜನ ಕೇಳ್ತಿದ್ದಾರೆ. ಹೌದು, ಈ ಬಿಸ್ಕೆಟ್ ಬ್ರೆಡ್ಡನ್ನು ತಯಾರಿಸಿ ಮಾಡ್ತಕ್ಕಂಥ ಪದ್ಧತಿ ಬಗ್ಗೆ ಹೇಳ್ತೀರಿ, ನವಣೆ ಬಿಸ್ಕೆಟ್ ಮತ್ತು ಬ್ರೆಡ್. ಸರ್, ಈಗ ನೀವು ಹೊರಗಡೆ ತಿನ್ನೋಂಥ ಬ್ರೆಡ್ಡು ಕಂಪ್ಲೀಟ್ ಆಗಿ ಮೈದಾ ಇರುತ್ತೆ. ಸೊ ಅದರಲ್ಲಿ ಗ್ಲುಟನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಎಲಾಸ್ಟಿಕ್ ನೇಚರ್ ಬಂದಿರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಈಗ ಅದನ್ನ ಏನಂದ್ರೆ ಕಂಪ್ಲೀಟ್ ಅದನ್ನ ನಾವು ಮೈದಾನ ರಿಪ್ಲೇಸ್ ಮಾಡಿಬಿಟ್ಟು ಹೋಲ್ ವೀಟ್ ಅಂತಾರೆ, ಈ ಗೋಧಿ ಹಿಟ್ಟು ಹೇಳ್ತೀವಲ್ಲ, ಗೋಧಿ ಹಿಟ್ಟು ಕಾಂಬಿನೇಷನ್ ಅಲ್ಲಿ ನವಣೆ ಹಿಟ್ಟು, ನವಣೆ ಹಿಟ್ಟನ್ನ ಅದು ಅರ್ಧ ಇದು ಅರ್ಧ ಹಾಕೊಂಡು, ಇಲ್ಲ 60/40% ಹಾಕೊಂಡು, ಬ್ರೆಡ್ ಮಾಡಲಿಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿರ್ತೀವಲ್ಲ ಅದನ್ನು ಮೈದಾ ಕಂಪ್ಲೀಟ್ ಎಲಿಮಿನೇಟ್ ಮಾಡಿ ಈ 2 ಹಿಟ್ಟನ್ನು ತೊಗೊಂಬಿಟ್ಟು ಉಳಿದಿದ್ದು ಯಾವ ಶುಗರು ನಿಮಗೆ ಬೇಕಂದರೆ, ಶುಗರ್ ಪೇಷಂಟ್ ಇದ್ದರೆ ಜಾಗ್ರಿ ಹಾಕೋಬೋದು. ಆಮೇಲೆ ಈಸ್ಟ್ ಅಂತ ಬರುತ್ತೆ, ಆ ಈಸ್ಟನ್ನು ಮಿಲ್ಕ್ ಪೌಡ್ರ್ ಎಲ್ಲ ಯೂಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಬಿಟ್ಟು ಅದನ್ನು ಮಷಿನ್ಸ್ ಎಲ್ಲ ಇರುತ್ತೆ ನಿಮಗೆ, ನೀಡರು, ಆಮೇಲೆ ಪ್ರೂಫಿಂಗ್ ಮಷಿನ್ಸ್ ಎಲ್ಲ ಇರುತ್ತೆ. ಮಷಿನ್ಸ್ ಇಲ್ಲ ಇದ್ದವರು ಮನೆಯಲ್ಲೂ ಕೂಡ ಸಹ ನೀವು ಮಾಡ್ಕೋಬೋದು, ಕೈಯಲ್ಲೇ ನಿಮ್ಮ ಹೋಮ್ ಇದರಲ್ಲಿ ಮೇಡಲ್ಲೇ ಮಾಡ್ಕೋಬೋದು. ಚೆನ್ನಾಗಿ ಅವು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಕಂಪ್ಲೀಟ್, ಈಗ 50% ಮಿಲ್ಲೆಟ್ ತೊಗೊಂಡ್ರೆ 50% ಹೋಲ್ ವೀಟ್ ತೊಗೊಳ್ಳೋದು, ಗೋಧಿ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ನಾದ್ಬಿಟ್ಟು ಆಮೇಲೆ ನೀವು ಪ್ರೂಫಿಂಗ್ ಅಂತ ಬರುತ್ತೆ ಅದನ್ನು ಒಂದು ಮೌಲ್ಡಲ್ಲಿ ಹಾಕ್ಬಿಟ್ಟು ಪ್ರೂಫಿಂಗ್, ಪ್ರೂಫಿಂಗ್ ಅಂದರೆ ಫರ್ಮೆಂಟೇಷನ್ ಪ್ರೊಸೆಸ್ ಆಗುತ್ತೆ. ಈಗ ನಾವು ಇಡ್ಲಿ ದೋಸೆನ ಹೆಂಗೆ ನಾವು ರಾತ್ರಿ ಇಡೀ ಫರ್ಮೆಂಟ್ ಮಾಡ್ತೀವಿ ಅಂದರೆ ಈಸ್ಟ್ ಆಕ್ಟಿವೇಟ್ ಆಗುತ್ತೆ, ಬೆಳಗ್ಗೆ ಆದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದೇ ಥರ ನಮ್ಮ ಬ್ರೆಡ್ಡಲ್ಲಿ ಸ್ಪಾಂಜಿ ಆಮೇಲೆ ಸಾಫ್ಟ್ನೆಸ್ ಬರೋದಕ್ಕೆ ನಾವು ಪ್ರೂಫಿಂಗ್ ಮಾಡ್ತೀವಿ, ಅದು ಒಂದು ಸುಮಾರಾಗಿ 2 ಅವರ್ ಮಾಡುತ್ತೆ. ಈ ಹಿಟ್ಟಿಗಿಟ್ಟೆಲ್ಲ ನಾದ್ಬಿಟ್ಟು ನಿಮಗೆ ಅರೌಂಡ್ ಆಗಿ ಒಂದು 15-20 ನಿಮಿಷ ನಾದಬೇಕು ಚೆನ್ನಾಗಿ, ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ನಾದ್ಬಿಟ್ಟು ಆಮೇಲೆ ಪ್ರೂಫಿಂಗ್ ಅಂತ ಮಾಡಿ 2 ತಾಸು ಇಡ್ತಾರೆ. ಇಟ್ಟಿರೋ ಹಿಟ್ಟು ವಾಲ್ಯೂಮ್ ಸ್ವಲ್ಪ ಡಬಲ್ ಆಗುತ್ತೆ, ಸೊ ಆ ಡಬಲ್ ಆದಮೇಲೆ ಬೇಕಿಂಗ್ ಹೋಗುತ್ತೆ. ಬೇಕಿಂಗ್ ಅಲ್ಲಿ ನಿಮ್ಗೆ ಓವನ್ ಎಲ್ಲ ಸಿಗುತ್ತೆ. ನೀವು ಮೈಕ್ರೋ ಓವನ್ ಇದ್ರೆ ಮನೇಲಿ ಇತ್ತಂದ್ರೆ ಮೈಕ್ರೋ ಓವನ್ ಅಲ್ಲೂ ಹಾಕೋಬಹುದು ನೀವು, ಇಲ್ಲ ಬೇಕಿಂಗ್ ಓವನ್ ಅಂತಾನು ಸಿಗುತ್ತೆ. ಸೊ ಅದು ಸುಮಾರಾಗಿ 180 ಡಿಗ್ರಿ ಟೆಂಪರೇಚರ್, 180 to 200 ಡಿಗ್ರಿ ಟೆಂಪರೇಚರ್ ಅಲ್ಲಿ 15-20 ನಿಮಿಷದವರೆಗೂ ನೀವು ಅದನ್ನ ಬೇಯಿಸ್ಕೋಬಹುದು. ಆಮೇಲೆ ಅದನ್ನ ಹೊರಗಡೆ ತೆಗೆದ್ಮೇಲೆ ಒಂದ್ ಸ್ವಲ್ಪ ಕೂಲಿಂಗ್ ಅಟ್ಮಾಸ್ಫಿಯರ್ಗೆ ಕೂಲ್ ಆಗೋಷ್ಟಕ್ಕೆ ಬಿಡಬೇಕು. ಆಮೇಲೆ ಅದನ್ನ ಪ್ಯಾಕ್ ಮಾಡಿಬಿಟ್ಟು ನೀವು ಮಾರುಕಟ್ಟೆಯಲ್ಲಿ ಮಾರ್ಕೋಬಹುದು, ಅದನ್ನ ತಗೊಳ್ಬಹುದು. ಈಗ ನವಣೆಯಿಂದ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಒಂದು ಬೇಕರಿ ಪದಾರ್ಥಗಳು ಯಾವ್ಯಾವ ಸಿಗ್ತಾವ ಅಂತ ನವಣೆಯಿಂದ? ಸರ್, ಇವಾಗ ಸದ್ಯ ಅಂದರೆ ನಿಮಗೆ ಮೇಜರ್ ಆಗಿ ಸಿಗ್ತಾ ಇರೋದು ಬಿಸ್ಕೆಟ್ ಒಂದು, ಪಿಜ್ಜಾನು ಹೊರಬಂದಿದೆ. ನಮ್ಮ ಯೂನಿವರ್ಸಿಟಿಯವರು ನಾವು ಪಿಜ್ಜಾನು ಮಾಡಿದ್ದೀವಿ. ಕಂಪ್ಲೀಟ್ ಮೈದಾನ ತೆಗೆದುಬಿಟ್ಟು ಅರೌಂಡ್ 60% ವರೆಗೂ ನವಣೆ ಹಿಟ್ಟನ್ನು ಹಾಕಿ ಪಿಜ್ಜಾ ಬೇಸ್ ಮಾಡಿ, ಅದು ಈಗ ನೀವು ಹೊರಗಡೆ ಯಾವ್ದು ಝೊಮ್ಯಾಟೊದಲ್ಲಿ ಎಲ್ಲ ಯಾವ ಥರ ಪಿಜ್ಜಾ ತಿಂತೀರಲ್ಲ ಅದೇ ಟೇಸ್ಟೇ ಇದರಲ್ಲಿ ಇದೆ. ಆಮೇಲೆ ಬ್ರೆಡ್ಡು ಮಾಡ್ತಾರೆ, ಆಮೇಲೆ ಸಮ್ಟೈಮ್ಸ್ ಗಾರ್ಲಿಕ್ ಬ್ರೆಡ್ ಕೂಡ ಹೊರಗೆ ಬಂದಿದೆ, ಮಿಲ್ಲೆಟ್ ಎನ್ರಿಚ್ ಗಾರ್ಲಿಕ್ ಬ್ರೆಡ್ ಅಂತಲೂ ಹೊರಗೆ ಕೆಲವು ಮಾಡ್ತಾ ಇದ್ದಾರೆ. ಆಮೇಲೆ ಪಫ್ಸ್ ಮಾಡ್ತಾ ಇದ್ದಾರೆ, ಖಾರಿ ಮಾಡ್ತಾ ಇದ್ದಾರೆ, ಆಮೇಲೆ ದಿಲ್ ಪಸಂದ್ ಕೆಲವೊಂದು ಬಂದಿದೆ. ಇನ್ನು ಮುಖ್ಯವಾಗಿ ನಮ್ಮ ಸಾಂಪ್ರದಾಯಿಕ ಅಡುಗೆಗೆ ಬಂದಾಗ, ನವಣೆ ಅಂದರೆ ನವಣೆಯಿಂದ ನವಣೆ ಅಕ್ಕಿ ಮಾಡ್ಕೋತೀವಿ, ನವಣೆ ಹಿಟ್ಟನ್ನು ತಯಾರು ಮಾಡ್ತಾರೆ ಸಾಂಪ್ರದಾಯಿಕವಾಗಿ. ನವಣೆ ಅಕ್ಕಿಯಿಂದ ನವಣೆ ಅಕ್ಕಿ ಅನ್ನ ಮಾಡ್ಕೊಂಡು ತಿನ್ನೋದಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ನವಣಕ್ಕಿ ಅನ್ನ ಮಾಡ್ತಾರೆ. ಆದರೆ ನವಣಕ್ಕಿಯಿಂದ ಬೇರೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಮನೆ ಮಟ್ಟದಲ್ಲಿ ಏನೇನು ಮಾಡ್ಕೋಬಹುದು? ಸರ್, ಈಗ ನಾವು ಮನೆಯಲ್ಲಿ ಎಲ್ಲ ಟ್ರೆಡಿಷ್ನಲ್ ಫುಡ್ ಅನ್ಬೋದು ನೀವು, ನವಣೆಯಿಂದ ಹೋಳಿಗೆನೂ ಮಾಡ್ಕೋಬಹುದು, ಲಡ್ಡು ಮಾಡ್ಕೋಬಹುದು, ಚಕ್ಲಿ ಮಾಡ್ಕೋಬಹುದು, ಪಾಪಡ್ ಮಾಡ್ಕೋಬಹುದು. ಅಕ್ಕಿಯನ್ನು ಎಲ್ಲೆಲ್ಲಿ ಬಳಸ್ಕೊಂಡು ಏನೇನು ಮಾಡ್ತಾ ಇದೀವಲ್ಲ ಅದನ್ನ ಕಂಪ್ಲೀಟ್ ನೀವು ಅಕ್ಕಿಯನ್ನು ತೆಗೆದ್ಬಿಟ್ಟು ಈ ನವಣೆಯಿಂದ ಮಾಡ್ಕೋಬಹುದು. ಆಮೇಲೆ ಈ ಬೇಸಿಗೆಗಾಲದಲ್ಲೆಲ್ಲ ನಾವು ಸೊಂಡ್ಗಿ ಹಾಕ್ತಾ ಇದ್ರೆ ಹೊರಗಡೆ ಎಲ್ಲ ಈಗ ನೋಡ್ಬೋದು ನೀವು, ಅದನ್ನು ನೀವು ನವಣೆಯಿಂದ ಮಾಡ್ಕೋಬಹುದು. ಈಗ ಶೇಂಗಾದ ಹೋಳಿಗೆ ಮಾಡ್ತಾರಲ್ಲ, ಶೇಂಗಾದ ಹೋಳಿಗೆ ಟೈಪ್ ನವಣೆಯಿಂದ ಹೋಳಿಗೆ ಮಾಡ್ಬೋದು ಸರ್? ಅದು ಹೇಳ್ತಾರೆ ಸ್ವಲ್ಪ. ನೆಲ್ಲಿ ಯೂಸ್ ಮಾಡಿರ್ತೀರ ಸ್ವಲ್ಪ ಮೈದಾ ಹಿಟ್ಟು ಯೂಸ್ ಮಾಡಿರ್ತಿರಲ್ಲ, ಅದ್ರ ಬದಲು ಒಂದು ಸ್ವಲ್ಪ 10-20% ಅಷ್ಟೇ ಮೈದಾ ಹಾಕೊಂಡು ಫುಲ್ ಕಂಪ್ಲೀಟ್ ನಿಮಗೆ ನವಣೆ ತೊಗೊಂಡ್ಬಿಟ್ಟು ನೀವು ಯಾವ ಥರ ಸೇಮ್ ಸಿಮಿಲರ್ ನೀವು ಶೇಂಗದ ಹೋಳಿಗೆ ಹೆಂಗೆ ಮಾಡ್ಕೋತೀರಲ್ಲ ಅದೇ ಥರನೇ ಮಾಡ್ಕೋಬಹುದು. ಅಂದರೆ ಒಳಗಡೆ ನವಣೆ ಹಿಟ್ಟನ್ನು ಹಾಕೋದಂತೀರಿ? ಹಾ, ಹಿಟ್ಟೇ ಹಾಕೋದು. ನವಣೆ ಹಿಟ್ಟೆ, ನವಣೆ ಹಿಟ್ಟು, ನವಣೆ ಹಿಟ್ಟನ್ನ ಮಾಡಿಕೊಂಡು ನಿಮಗೆ ಸ್ವಲ್ಪ ಜಿಗಿ ಬರಬೇಕು ಅಂದರೆ ಗೋಧಿ ಹಿಟ್ಟು ಇಲ್ಲಾಂದರೆ ಮೈದಾ ಹಿಟ್ಟು ಸ್ವಲ್ಪ ಹಾಕೊಳ್ಳಿ. ಈಗ ನವಣೆಯಿಂದ ಏನು ಮೌಲ್ಯವರ್ಧಿತ ವಸ್ತುಗಳನ್ನು ತಿನಿಸುಗಳನ್ನು ಮಾಡ್ತಿರಲ್ಲ, ಇದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ತರಬೇತಿಗಳು ಕೊಡ್ತಾ ಇದ್ದಾರೆ? ಸರ್, ನಮ್ಮ ಕಾಲೇಜಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಆಮೇಲೆ ಟೆಕ್ನಾಲಜಿ ಕೂಡ ಟ್ರಾನ್ಸ್ಫರ್ ಮಾಡಿದ್ದೀವಿ. ಒಂದು ಟೆಕ್ನಾಲಜಿಗೆ ಇಷ್ಟು ಅಂತ ಕಾಸ್ಟ್ ಇರುತ್ತೆ, ಆ ಕಾಸ್ಟನ್ನು ನೀವು ಪೇ ಮಾಡಿದ್ರೆ ಸಾಕು. ಅದರದ್ದು ಎಲ್ಲಾನು ಇಂಗ್ರೀಡಿಯೆಂಟ್ಸು, ಆಮೇಲೆ ಪ್ರಾಸೆಸ್ ಹೆಂಗೆ ಮಾಡ್ತೀವಿ, ಆಮೇಲೆ ಅದ್ರ ಮಷಿನಲ್ಲಿ ಏನಾದರೂ ನಿಮ್ಗೆ ಬೇಕು ಅಂದರೆ ಎಲ್ಲಿ ಸಿಗುತ್ತೆ ಅಂತ ಅದರದ್ದೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಅಲ್ಲ, ಈಗ ಗೃಹಿಣಿಯರಿಗೆ ವಿಶೇಷವಾಗಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆಲ್ಲ ತರಬೇತಿಗಳು ಕೊಟ್ಟಿದ್ದೀವಿ ಸರ್, ಸುಮಾರಾಗಿ ಟ್ರೈನಿಂಗ್ ಎಲ್ಲ ಆರ್ಗನೈಸ್ ಮಾಡಿದ್ದೀವಿ. ಹಳ್ಳಿ ಕಡೆಯಿಂದ ಬಂದಿದ್ರು ಬಿಸ್ಕೆಟ್ಗೆ, ಆಮೇಲೆ ಬ್ರೆಡ್ಗೆ, ಶಾವ್ಗೆಗೆ, ಅವ್ರಿಗೆಲ್ಲಾನು ಟ್ರೈನಿಂಗ್ ಕೊಟ್ಟಿದ್ದೀವಿ ನಾವು. ಹೇಗೆ ನವಣೆ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿ ಇದು ಪ್ರಸಿದ್ಧಿ ಆಗುತ್ತೆ, ನವಣೆ ಉತ್ಪನ್ನಗಳು ಹೇಗೆ ಅನಿಸುತ್ತೆ ನಿಮಗೆ, ಬೇಡಿಕೆ ಇದೆ ಎಲ್ಲ ನೋಡಿ ಸರ್? ಸುಮಾರಾಗಿ ಬೇಡಿಕೆ ಇದೆ, ಆಮೇಲೆ ಹೆಲ್ತ್ ವೈಸ್ ನೋಡಿದ್ರೆ ದಟ್ ಈಸ್ ಅ ವೆರಿ ಗುಡ್, ಫುಲ್ ಆಫ್ ನ್ಯೂಟ್ರಿಯೆಂಟ್ಸ್ ಕಂಪೋಸಿಷನ್, ತುಂಬ ಫುಲ್ ಆಗಿ ಬಕೆಟ್ ಆಗಿರುತ್ತೆ. ಸೊ ಅದು ನೀವು ಮುಂದೆ ನೀವು ಏನಂದ್ರೆ ರೈಸ್ನ ನಾವೆಲ್ಲಾನು ಡಯಾಬಿಟಿಕ್ಸ್ ಮೇಜರ್ ಆಗಿ ಕಾರ್ಬೋಹೈಡ್ರೇಟ್ಸ್ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ದೀವಿ. ಆಮೇಲೆ ನಾವು ಕಂಪೇರ್ ಟು ಹಿಂದಿನ ಕಾಲದ ಜನ ನೋಡ್ಕೊಂಡು ನಾವು ತುಂಬ ಈಗ ವೀಕ್. ಸೊ ಇಮ್ಯುನಿಟಿನೂ ಈಗ ಅದು ಕೋವಿಡಿಂದನೂ ನಾವು ಭಾಳ ಎಫೆಕ್ಟ್ ಆಗಿದ್ದೀವಿ. ನೋಡಿದ್ರೆ ಮುಂದೆ ತುಂಬ ಇದಕ್ಕೆ ಬೇಡಿಕೆ ಬರುತ್ತೆ, ನಿಮ್ಗೆ ತುಂಬಾನೇ ಪ್ರಾಡಕ್ಟ್ಸ್ ಹೊರಗಡೆ ಬಂದಿದೆ, ಮೈದಾ ಇಲ್ಲದ ಪ್ರಯತ್ನಗಳು ಎಲ್ಲ ಮಾಡಿದ್ದೀವಿ. ಆಮೇಲೆ ವೀಟಿಂದನು ತಗೊಂಡು ಗೋಧಿ ಹಿಟ್ಟನ್ನು ತಗೊಂಡು ಬೇಕರಿ ಪ್ರಾಡಕ್ಟ್ಸ್ ಅನ್ನು ನಾವು ಆ ರೂಪದಲ್ಲೆಲ್ಲ ತಗೊಂಡು ಬಂದಿದ್ದೀವಿ. ಸೊ ತುಂಬ ಬೇಡಿಕೆ ಇದೆ ಸರ್. ಈಗ ಆಲ್ಮೋಸ್ಟ್ ಆಲ್ 700 ಅಲ್ಲಿ ನಿಮಗೆ 50-60% ದ ಮಿಲ್ಲೆಟ್ಸ್ ವಿಲ್ ಕನ್ಸ್ಯೂಮ್, ಪೀಪಲ್ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳಲ್ಲಿ ಏನೋ ಫಂಕ್ಷನ್ಗಳು ಇರ್ತಾವೆ, ಅಲ್ಲೆಲ್ಲ ನವಣೆ ಫಲಾವು ಮತ್ತು ನವಣೆ ಉಂಡೆಗಳು ಬಹಳಷ್ಟು ಪ್ರಚಲಿತ ಪಡಿತಿದ್ದಾವೆ, ಇದ್ರ ಬಗ್ಗೆ ಹೇಳ್ತೀರಾ ಸ್ವಲ್ಪ, ಫಲಾವು ಮತ್ತು ನವಣೆ ಉಂಡೆ? ಸರ್, ಇದು ಸಿಂಪಲ್ ಆಗಿ ಏನೂ ಇಲ್ಲ, ಮನೆಯಲ್ಲಿ ನಾವು ಯಾವ ತರ ರೈಸ್ ಇಂದ ಮಾಡ್ತಿದ್ದೀವಿ ಪಲಾವ್ ಯಾವ ತರ? ಹಾ, ಅದೇ ಅಲ್ಲ ಇಲ್ಲಿ ಹೇಳೋದು, ಸಾಮಾನ್ಯವಾಗಿ ಸಿರಿಧಾನ್ಯಗಳನ್ನ ಹಾಗೆ ನೇರವಾಗಿ ನೀವು ಅನ್ನ ಮಾಡಿದಾಗ ಮಾಡಿದ್ರೆ ಬರೋದಿಲ್ಲ, ಬಿರ್ಸಾಗತ್ತೆ ಅಂತ ಹೇಳ್ತಾರೆ. ಅರೌಂಡ್ 5-6 hours ನೀವು ಸ್ವಲ್ಪ ಸೋಕ್ ಮಾಡಬೇಕು, ನೆನೆಸಿಡಬೇಕು, ನೆನೆಸಿಡಬೇಕು. ನೆನೆಸಿಟ್ರೆ ನಿಮಗೆ ಅದರಲ್ಲಿರೋ ಅವೈಲಬಿಲಿಟಿ, ಬಯೋ ಅವೈಲಬಿಲಿಟಿ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಅದು ನಿಮಗೆ ಈಸಿಯಾಗಿ ಸಿಗುತ್ತೆ. ಆಮೇಲೆ ಅದು ಹಾರ್ಡ್ನೆಸ್ ತುಂಬ ಇದ್ದಿರುತ್ತೆ, ಸೊ ಹಾಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದು ಸ್ವಲ್ಪ ಸ್ಲೋ ಡೈಜೆಸ್ಟ್ ಆಗುತ್ತೆ. ಸೊ ಅದನ್ನು ಸ್ಮೂತ್ ಆಗಿ ಬರೋದಕ್ಕೆ ನಿಮಗೆ 5-6 hours ಸೋಕ್ ಮಾಡಿದರೆ ಸಾಕು. ಉಳಿದಿದ್ದು ನಿಮ್ಗೆ ಯಾವ್ದು ಅನ್ನ ಥರ ಹೇಳಿದ್ರಲ್ಲ ಪಲಾವ್, ಆ ಥರದ್ದು ಮಾಡ್ಕೋಬೋದು. ನೀವು ಬಿರಿಯಾನಿನೂ ಮಾಡ್ಕೋಬೋದು, ಪಲಾವ್ ಮಾಡ್ಕೋಬೋದು, ಕ್ಯಾಪ್ಸಿಕಮ್ ರೈಸ್ ಮಾಡ್ಕೋಬೋದು, ಚಿತ್ರಾನ್ನನೂ ಮಾಡ್ಕೋಬೋದು, ಅದರಲ್ಲಿ ಮೊಸರನ್ನೂ ಚೆನ್ನಾಗಿ ಬರುತ್ತೆ. ಲಡ್ಡು ಮಾಡ್ತಾರೆ ನವಣೆ? ಲಡ್ಡು ಚೆನ್ನಾಗೂ ಬರುತ್ತೆ, ಈ ರಾಗಿ ಲಡ್ಡು, ನವಣೆ ಲಡ್ಡು, ಸಾಮೆ ಲಡ್ಡು, ಈ ಸಿರಿಧಾನ್ಯದಿಂದ ಲಡ್ಡುಗಳು ಚೆನ್ನಾಗೇ ಬರ್ತಾ ಇದೆ. ಏನ್ ಹೇಳ್ತೀರಿ, ನವಣೆಯನ್ನ ಬೆಳಿತಾರೆ ಬಹಳಷ್ಟು ಮಂದಿ, ಅದನ್ನ ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರೋದಿಲ್ಲ, ಬರೀ ಅನ್ನ ಮಾಡ್ಕೊಂಡ್ಬಿಟ್ಟು ತಿಂತಿರ್ತಾರೆ, ಅಥವಾ ಇಲ್ಲ ನವಣೆ ಅನ್ನ ಬಹಳಷ್ಟು ಹಾರ್ಡ್ ಆಗತ್ತೆ ಹೊಟ್ಟೆಗೆ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಾರ್ಬಿಡ್ತಿರ್ತಾರೆ. ಇದು ಏನಂದ್ರೆ ಅವೇರ್ನೆಸ್ ಕಡಿಮೆ. ಮೊದಲೆಲ್ಲ ಮಿಲೆಟ್ ಬೆಳೆಸ್ತಾ ಇದ್ವಿ, ಅದನ್ನ ಪ್ರೊಸೆಸಿಂಗ್ ಇಲ್ಲ, ಈಗೆಲ್ಲ ಚೆನ್ನಾಗಿ ಮಷಿನ್ಸ್ ಬಂದಿದ್ದಾವೆ. ಬಟ್ ಅದನ್ನ ಯಾವ ಥರ ಬಳಸ್ಬೇಕು, ಅದನ್ನ ಯಾವ ರೂಪದಲ್ಲಿ ನಾವು ಯಾವ ಅಡಿಗೆದಲ್ಲಿ ಯಾವ ಪ್ರಮಾಣದಲ್ಲಿ ಎಷ್ಟು ಹಾಕಬೇಕು ಅನ್ನೋದು ತಿಳುವಳಿಕೆ ಇರಬೇಕು ಜನಗಳಿಗೆ. ಸೊ ಅದು ಇತ್ತು ಅಂದ್ರೆ ನಾವು ಕಂಪ್ಲೀಟ್ ರೈಸ್ನ ನೀವು ಎಲಿಮಿನೇಟ್ ಮಾಡಬಹುದು. ಹೇಗೆ ಬಿಸ್ಕೆಟ್ ಅನ್ನ, ಒಣ ಬಿಸ್ಕೆಟ್ ಅನ್ನ ಮನೆಯಲ್ಲಿ ಮಾಡಬಹುದು, ಈಗ ಹಾಟ್ ಏರ್ ಓನ್ ಇರೋದು ಕುಕ್ಕರ್ ನಲ್ಲೇ ಮಾಡ್ಕೋಬಹುದು. ಮೈಕ್ರೋ ಓವನ್ ಇರುತ್ತಲ್ಲ, ಒಂದು ನಿಮ್ಗೆ 10,000 ಅಲ್ಲೇ ಸಿಕ್ಬಿಡ್ತು. ಬೇಕಿಂಗ್ ಓವನ್ ಪ್ಲಸ್ ಮೈಕ್ರೋ ಓವನ್ ಇರುತ್ತೆ ಎರಡು. ಸಾಮಾನ್ಯವಾಗಿ ಕುಕ್ಕರ್ ಇರ್ತಾವ ಮನೆಯಲ್ಲಿ, ಕುಕ್ಕರ್ ಅಲ್ಲಿ ಏನ್ ಸರ್, ಅದು ಕೇಕ್ ಮಾಡ್ಕೋಬಹುದು, ಕೇಕ್ ಮಾಡ್ಕೋಬಹುದು, ಬಿಸ್ಕೆಟ್ ಆಗಲ್ಲ ಆಗಲ್ಲ. ಕುಕ್ಕರ್ ಅಲ್ಲಿ ಕೇಕ್ ಮಾಡ್ಕೋಬಹುದು, ನೀವು ನೋಡ್ಬೋದು ಕುಕ್ಕರ್ ಅಲ್ಲಿ ಒಳಗಡೆ ಇಟ್ಬಿಟ್ಟು ಸ್ಟೀಮ್ ಬರಂಗೆ ಮಾಡ್ಕೊಂಡು ನೀವು ಕೇಕ್ ಮಾಡ್ಕೋಬಹುದು. ಬಟ್ ಬಿಸ್ಕೆಟ್ಗೆ ಮೇಜರ್ ಆಗಿ ನಿಮ್ಗೆ ಮೈಕ್ರೋ ಓವನ್ ಬೇಕಾಗುತ್ತೆ. ಈ ಸಣ್ಣ ಪ್ರಮಾಣದಲ್ಲಿ ಒಂದು ಬೇಕಿಂಗ್ ಓವನ್ ಅರೌಂಡ್ ನಿಮ್ಗೆ 5,000 to 7,000 ಅಲ್ಲಿ ನಿಮ್ಗೆ ಆ ಬೇಕಿಂಗ್ ಓವನ್ ಸಿಗುತ್ತೆ. ಹೇಗೆ ನವಣೆ ಮೌಲ್ಯವರ್ಧನೆ ಮಾಡಿ ಬೇರೆ ಬೇರೆ ಬೇಕರಿ ತಿನಿಸುಗಳನ್ನ ಅಥವಾ ಬೇರೆ ಬೇರೆ ಆರು ವಸ್ತುಗಳನ್ನ ಮಾಡಿ ಮಾರಾಟ ಮಾಡೋದ್ರಿಂದ ಲಾಭ ಬರುತ್ತಂದ್ರೆ, ಉದಾಹರಣೆ 100 ರೂಪಾಯಿ ಹಿಡ್ಕೊಳ್ಳೋಣ ನವಣಕ್ಕೆ,